70 ಟನ್ ಕಟ್ಟಡ ತ್ಯಾಜ್ಯ ತೆರವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಡಾ ಬಸವಣ್ಣಪ್ಪ ಎಂಎ ಅವರೊಡನೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಪೇಟೆ ಧಾರಣೆ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಡಾ ಬಸವಣ್ಣಪ್ಪ ಎಂಎ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬೇಸಿಗೆ ಆರಂಭವಾಗಿದೆ. ರೈತ ಬಾಂಧವರು ಕೃಷಿ ಕೆಲಸ ಇಲ್ಲದೆ ಮನೆಯಲ್ಲಿರ್ತಾರೆ. ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಮುಂದಿನ ಹಂಗಾಮಿಗೆ ಕೃಷಿ ಕೆಲಸ ಆರಂಭವಾಗುವುದೇ ಬೇಸಿಗೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಈ ಬೇಸಿಗೆಯಲ್ಲಿ ಮಾಡುವಂತಹ ಕೃಷಿ ಚಟುವಟಿಕೆಗಳು ಸಾಕಷ್ಟು ಇರ್ತವೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಮುಂದಿನ ಹಂಗಾಮಿಗೆ ರೈತ ಬಾಂಧವರಿಗೆ ಕೆಲಸ ಕಾರ್ಯಗಳು ಸಲೀಸಾಗ್ತವೆ ಎಂಬಂತಹ ಒಂದು ವಿಚಾರವಾಗಿ. ಆದ್ದರಿಂದ ರೈತ ಬಾಂಧವರು, ಈ ಬೇಸಿಗೆಯಲ್ಲಿ ರೈತರು ಅನುಸರಿಸಬೇಕಾದಂತಹ ಕೃಷಿ ಚಟುವಟಿಕೆಗಳು ಏನೇನಿದಾವೆ, ಏನೇನು ಮಾಡಬೇಕು ಎಂಬಂತಹ ಒಂದು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೆಯೇ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಸವಣ್ಣಪ್ಪ ಎಂಎ ಇವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ನಮ್ಮ ಎಲ್ಲ ಶ್ರೋತೃ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಬೇಸಿಗೆ ಆರಂಭ ಆಗಿದೆ, ಸುಡುವ ಬಿಸಿಲು ಆಗ್ತಾ ಇದೆ, ಹಿಂಗಾರು ಎಲ್ಲ ಬೆಳೆಗಳು ಕಟಾವು ಮಾಡ್ಕೊಂಡಿದ್ದಾರೆ ರೈತ ಬಾಂಧವರು. ಈಗ ಸದ್ಯದಲ್ಲಿ ರೈತ ಬಾಂಧವರು ರೆಸ್ಟ್ ತಗೋಬಹುದಾ, ಅಥವಾ ಈಗೇನಾದ್ರೂ ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸೂಕ್ತವಾದಂತಹ ಒಂದು ವಿಚಾರಗಳನ್ನ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಮಾಡಿಕೊಡಿ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಬೇಸಿಗೆ ಅಂದ್ಕೊಳ್ಳೇನೆ ಬಹಳಷ್ಟು ಜನರು ಬೇವಿನ ಗಿಡದ ಕೆಳಗೆ ಕೂತ್ಕೊಂಡು ಬಹಳಷ್ಟು ಹರಟೆಯನ್ನು ಹೊಡೆತಿರ್ತಾರೆ. ಅದು ತಪ್ಪಲ್ಲ. ಯಾಕೆಂತಂದ್ರೆ ಯಾವುದೇ ಚಟುವಟಿಕೆಗಳು ಇರೋದಿಲ್ಲ ಅಂತ ಹೇಳಿ ರೈತರು ತಮ್ಮ ಸ್ನೇಹಿತರ ಜೊತೆಗೆ ಅಥವಾ ಅಕ್ಕಪಕ್ಕದವರ ಜೊತೆಗೆ ಸರ್ವೆ ಸಾಮಾನ್ಯವಾಗಿ ಎಲ್ಲಿ ತಂಪಿರುತ್ತೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದನ್ನ ನಾವು ಹಳ್ಳಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ನೋಡ್ತಿರ್ತೇವೆ. ಅದ್ರ ಜೊತೆ ಜೊತೆಗೇನೆ ಪ್ರಮುಖವಾಗಿ ನಾವು ಮುಂಬರುವ ಒಂದು ಹಂಗಾಮಿಗೆ ಒಂದು ಭೂಮಿಯನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಮಣ್ಣು ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಕೃಷಿಯಲ್ಲಿ ಈಗ ಹಿಂಗಾರಿ ಅಂದ್ರೆ ಬೇಸಿಗೆನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಅಥವಾ ಹಿಂಗಾರಿ ಬೆಳೆಗಳನ್ನ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಕಟಾವು ಮಾಡಾದ್ಮೇಲೆ ಅದರ ಉಳಿದಿರ್ತಕ್ಕಂಥ ಪಳುವಳಿಕೆಗಳನ್ನ ಅಥವಾ ಕಸ ಕಡ್ಡಿಗಳನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಪಳುವಳಿಕೆಗಳನ್ನ ಯಾವ ರೀತಿಯಾಗಿ ನಾವು ತಿಪ್ಪೆ ಗೊಬ್ಬರ ಮಾಡ್ಕೊಳ್ಬಹುದು ಅಥವಾ ಕಾಂಪೋಸ್ಟ್ ಮಾಡ್ಕೊಳ್ಬಹುದು ಅಥವಾ ಎರೆಹುಳು ಗೊಬ್ಬರ ಮಾಡ್ಕೊಳ್ಬಹುದು, ಸದ್ದು ಬಳಕೆಯನ್ನು ಕುರಿತಕ್ಕಂಥದ್ದು ಅನೇಕ ಕೃಷಿ ಚಟುವಟಿಕೆಗಳಿದಾವೆ. ಅದರ ಜೊತೆಗೆ ಸಾಮಾನ್ಯವಾಗಿ ನಾವು ಈಗ ಹೊಲವನ್ನ ತಯಾರು ಮಾಡಿಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ನಮಗೆ ಮೇ ಜೂನ್ ತಿಂಗಳಲ್ಲಿ ಮುಂಗಾರಿ ಮಳೆ ಬೀಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ, ಅದು ಬೀಳೋದಕ್ಕಿಂತ ಮೊದಲೇನೆ ನಾವು ಭೂಮಿಯನ್ನ ಈಗ ಇಳಿಜಾರಿಗೆ ಅಡ್ಡಲಾಗಿ ಭೂಮಿಯನ್ನ ರಂಟೆ ಅಥವಾ ಸಿಂಗಲ್ ರಂಟೆ ಅಥವಾ ಡಬಲ್ ರಂಟೆಯಿಂದ ಅಂದ್ರೆ ಏಕ ನೇಗಿಲು ಅಥವಾ ದ್ವಿವಿಧ ನೇಗಿಲು ಹೊಂದಿರತಕ್ಕಂಥದ್ದನ್ನ ನೇಗಿಲಿನಿಂದ ಭೂಮಿಯನ್ನ ಹೊಡೆಯೋದ್ರಿಂದ ಸೊ ಅಲ್ಲಿ ಇರ್ತಕ್ಕಂಥ ಏನು ಮಣ್ಣು ಒಳಗಡೆ ಇರ್ತಕ್ಕಂಥ ಮಣ್ಣು ಹೊರಗಡೆ ಬಂದು ಬೀಳೋದ್ರಿಂದ ಅನೇಕ ಕೀಟಗಳ ಮತ್ತು ರೋಗಗಳ ಅಂಶಗಳು ಇರ್ತಕ್ಕಂಥದ್ದು ಬಿಸಿಲಿಗೆ ಒಗ್ಗಟ್ಟಿದಾಗ ಸೊ ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮುಂಬರುವ ಒಂದು ದಿನಗಳಲ್ಲಿ ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಬೇಸಿಗೆನಲ್ಲಿ ಪ್ರಮುಖವಾಗಿ ಬಹಳಷ್ಟು ಕುರಿಗಾರರಿಗೆ ನೀರು ಸಿಗ್ತಾ ಇರೋದಿಲ್ಲ, ದನಕರುಗಳಿಗೆ ಮೇವು ಸಿಗ್ತಾ ಇರೋದಿಲ್ಲ, ಅಂಥದನ್ನು ಯಾವ ರೀತಿಯಾಗಿ ಸೂಕ್ತವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಇಂತಹ ಹಲವಾರು ಚಟುವಟಿಕೆಗಳ ಬಗ್ಗೆ ರೈತರು ಕೂಲಂಕಷವಾಗಿ ಯೋಚನೆಯನ್ನು ಮಾಡಿದಾಗ ನಾವು ಬೇಸಿಗೆನಲ್ಲಿ ಅನೇಕ ಇಂತಹ ಚಟುವಟಿಕೆಗಳನ್ನು ಕೂಡ ನಾವು ಕೈಗೊಳ್ಳಬಹುದೇ ಅನ್ನುವ ಒಂದು ಪ್ರಶ್ನಾರ್ಥಕವಾದ ಪ್ರಶ್ನೆಯನ್ನು ಕೂಡ ರೈತರು ಉದ್ಭವ ಆಗುತ್ತೆ. ಹಾಗಾಗಿ ರೈತರು ಕೂಲಂಕಷವಾಗಿ ಇಂತಹ ಕೃಷಿ ಚಟುವಟಿಕೆಗಳನ್ನು ಬೇಸಿಗೆಯಲ್ಲಿ ಕೈಗೊಳ್ಳುವುದರಿಂದ ಅನೇಕ ಉಪಯೋಗಗಳು ಆಗ್ತಾವಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ಸರ್ ರೈತ ಬಾಂಧವರಿಗೆ. ಅಂತಂದ್ರೆ ಇಲ್ಲಿ ಮುಂದಿನ ಹಂಗಾಮು ಆರಂಭವಾಗುವುದೇ ಈ ಒಂದು ಸಮಯದಲ್ಲಿ ಅಂತಾನೆ, ರೈತರಿಗೆ ಮಾಡುವಂತಹ ಕೆಲಸಗಳು ಸಾಕಷ್ಟು ಇದಾವಂತ ಒಂದು ವಿಚಾರವನ್ನ ಹೇಳಿದ್ರಿ. ಮುಖ್ಯವಾಗಿ ಮಣ್ಣು ಪರೀಕ್ಷೆ ಇದು ಸೂಕ್ತ ಕಾಲನ ಹೇಗೆ? ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಮನುಷ್ಯರಿಗೆ ಅನೇಕ ರೋಗಗಳು ಬಂದಾಗ ಅದನ್ನು ಕಂಡುಹಿಡಿತಕ್ಕಂಥದ್ದು ರಕ್ತ ಪರೀಕ್ಷೆ ಅಂತ ಮಾಡ್ತೀವಿ, ಮೂತ್ರ ಪರೀಕ್ಷೆ ಅಂತ ಮಾಡ್ತೀವಿ. ಅದೇ ರೀತಿಯಾಗಿ ಭೂಮಿಯು ಫಲವತ್ತತೆ ಇದೆಯೋ ಇಲ್ವೋ ಅಥವಾ ಸವುಳಿದೆಯೋ ಜವುಳಿದೆಯಾ ಅಥವಾ ಕ್ಷಾರ ಭೂಮಿ ಇದೆಯಾ ಅನ್ನೋದನ್ನ ತಿಳ್ತಕ್ಕಂಥದ್ದು, ಅದರ ಜೊತೆಗೆ ಪೋಷಕಾಂಶಗಳ ಲಭ್ಯತೆ ನಮ್ಮ ಭೂಮಿಯಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ತಿಳಿತಕ್ಕಂಥದ್ದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ವಿಶೇಷವಾಗಿ ರೈತರು ತಮ್ಮ ಬೆಳೆ ಕಟಾವು ಆದ್ಮೇಲೆ ಮಣ್ಣಿನ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಈ ಮಣ್ಣು ಪರೀಕ್ಷೆಗೆ ಬಹಳ ಮಹತ್ವವನ್ನು ರೈತರು ಕೊಡಬೇಕಾಗುತ್ತೆ. ಬಹಳಷ್ಟು ಜನ ನನಗೆ ಪ್ರಶ್ನೆ ಕೇಳ್ತಿರ್ತಾರೆ, ಸರ್ ನಾವು ಬೆಳೆ ಇದ್ದಾಗ ಮಣ್ಣನ್ನು ತೆಗೆದುಕೊಂಡು ಬಂದು ಮಣ್ಣಿನ ವಿಶ್ಲೇಷಣೆಯನ್ನು ಮಾಡಬಹುದಾ ಅಂತ ಕೇಳ್ತಾರೆ. ಆದರೆ ಅಂತಹ ಸಂದರ್ಭದಲ್ಲಿ ಮಣ್ಣನ್ನು ತೆಗೆದುಕೊಳ್ಳೋದ್ರ ಬದಲು ಈ ಬೇಸಿಗೆನಲ್ಲಿ ಎಲ್ಲಾ ಬೆಳೆಯನ್ನ ಕಟಾವು ಮಾಡಿದ ಮೇಲೆ ಮಣ್ಣನ್ನ ಪರೀಕ್ಷೆ ಮಾಡತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಒಂದು ಸಮಯ ಆಗಿದೆ. ಆ ಮಣ್ಣು ಪರೀಕ್ಷೆಯನ್ನು ಯಾವ ರೀತಿಯಾಗಿ ಮಣ್ಣನ್ನ ಮಾದರಿಯನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ಇರತಕ್ಕಂಥ ಮರದ ಕೆಳಗೆ ಮಣ್ಣನ್ನ ಮಾದರಿಯನ್ನ ತೆಗೆದುಕೊಳ್ಬಾರ್ದು. ಎರಡನೇದು ಕರೆಂಟಿನ ಕಂಬ ಹೋಗಿರ್ತಕ್ಕಂಥದ್ದು ಅಲ್ಲಿ ತಂತಿಯ ಕೆಳಗಡೆ ಮಣ್ಣನ್ನು ತೆಗೆದುಕೊಳ್ಬಾರ್ದು, ಮಾದರಿಯನ್ನು ತೆಗೆದುಕೊಳ್ಬಾರ್ದು. ಮೂರನೇದು ಗುಡ್ಡದ ಪಕ್ಕದಲ್ಲಿ ಇರತಕ್ಕಂಥ ಕಲ್ಲುಗಳು ಅಥವಾ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಕಲ್ಲುಗಳ ಪಕ್ಕದಲ್ಲಿನೂ ಕೂಡ ಮಣ್ಣನ್ನು ತೆಗೆದುಕೊಳ್ಬಾರ್ದು. ನಾಲ್ಕನೇದು ಬದುಗಳ ಪಕ್ಕದಲ್ಲಿನೂ ಕೂಡ ನಾವು ಮಣ್ಣನ್ನು ತೆಗೆದುಕೊಳ್ಬಾರ್ದು. ಐದನೇದು ಬೆಳೆಗಳಿದ್ದಾಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಮಣ್ಣು ಮಾದರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ತೆಗೆದುಕೊಳ್ಳಬಾರ್ದು. ಸೊ ಇದು ರೈತರು ಗಮನದಲ್ಲಿಟ್ಟುಕೊಳ್ತಕ್ಕಂಥ ಒಂದು ಪ್ರಮುಖವಾದ ವಿಷಯವಾಗಿದೆ. ಹಾಗಾಗಿ ಮಣ್ಣನ್ನು ಯಾವ ರೀತಿಯಾಗಿ ಮಾದರಿಗಳನ್ನು ಸಂಗ್ರಹಿಸತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಜಿಗ್ಜಾಗ್ ಅಂತ ಕರಿತೇವೆ, ಹಾವು ಹೇಗೆ ಓಡಾಡುತ್ತೋ ಆ ರೀತಿಯಲ್ಲಿ. ಈಗ ಒಂದು ಎಕರೆ ಭೂಮಿ ಇದೆ ಅಂದ್ರೆ ಅದರಲ್ಲಿ ಸುಮಾರು 10-15 ಹತ್ರ ನಾವು ಮಣ್ಣನ್ನ ಹಾವು ಹೇಗೆ ಓಡಾಡುತ್ತೋ ಆಗ ಜಿಗ್ಜಾಗ್ ನಲ್ಲಿ ಒಂದು ಗೇಣಿನ ಆಳದಲ್ಲಿ ಮಣ್ಣನ್ನ ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ವಿ ಆಕಾರದಲ್ಲಿ ನಾವು ವಿ ಶೇಪ್ ನಲ್ಲಿ ಮಣ್ಣನ್ನ ತೆಗೆದು ಗುದ್ದಲಿ ಅಥವಾ ಸಲಿಕೆಯಿಂದ ಅದನ್ನ ಮಣ್ಣನ್ನು ತೆಗೆದುಕೊಂಡು ಹೊರಗಡೆ ಹಾಕಿ ಆ ತಗ್ಗಿನಲ್ಲಿ ಸಲಿಕೆ ಅಥವಾ ಗುದ್ದಲಿಯ ಬಾಯಿಗೆ ಅಂಟುಕೊಳ್ತಕ್ಕಂಥ ಮ್ಯಾಲಿಂದ ಒತ್ತಿದಾಗೆ ಅದಕ್ಕೆ ಅಂಟಿಕೊಂಡಿರ್ತಕ್ಕಂಥ ಮಣ್ಣನ್ನು ಒಂದು 10-15 ಮಾದರಿಗಳನ್ನು ತೆಗೆದುಕೊಂಡು ಒಂದು ಪೇಪರ್ನಲ್ಲಿ ಹಾಕಿ ಅದನ್ನು 4 ಭಾಗ ಮಾಡಿ 2 ಭಾಗ ಬಿಟ್ಟು 2 ಭಾಗದ ಮಣ್ಣನ್ನು ತೆಗೆದುಕೊಂಡು ಹೀಗೆ ಒಂದು ಸುಮಾರು 1/4 kg ಮಣ್ಣನ್ನು ತೆಗೆದುಕೊಂಡು ಬಂದರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಣ್ಣು ವಿಭಾಗದಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ. ಸುಮಾರು 200 ರೂಪಾಯಿ ಒಂದು ಮಾದರಿಗೆ ಚಾರ್ಜನ್ನು ಮಾಡ್ತಾರೆ. ಆದರೆ ರೈತರು ದಯವಿಟ್ಟು ಮಣ್ಣನ್ನು ಪರೀಕ್ಷೆಯನ್ನು ಮಾಡಬೇಕು. ಅದರಿಂದ ಏನು ಅಂತ ಗೊತ್ತಾಗುತ್ತೆ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಮತ್ತು ಸೂಕ್ಷ್ಮಾಣು ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಿದೆ. ಮತ್ತು ರಸಸಾರ ಅಂತ ಕರಿತೀವಿ, ಸಾವಯವ ಇಂಗಾಲ ಅಂತ ಕರಿತೀವಿ, ಮತ್ತು ಇಸಿ ಅಂತ ಕರಿತೀವಿ, ಅವನ್ನೆಲ್ಲ ತಿಳಿಲಿಕ್ಕೆ ಅನುಕೂಲವಾಗುತ್ತೆ ಸರ್. ಅಂತ ರೈತ ಬಾಂಧವರು ಮುಂದಿನ ಹಂಗಾಮಿಗೆ ಯಾವ ಬೆಳೆನ ಹಾಕಬೇಕು, ಏನು ಕೊರತೆಗಳಿದಾವೆ ನಮ್ಮ ಭೂಮಿಯಲ್ಲಿ, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕನ್ನೋದು ಮಣ್ಣು ಪರೀಕ್ಷೆಯಿಂದ ಲಭ್ಯ ಆಗ್ತದೆ ಅಂತ ಒಂದು ವಿಚಾರವನ್ನು ರೈತ ಬಾಂಧವರು ಗಮನಿಸಬೇಕು. ಜೊತೆಗೆ ಈಗ ಮಾಗಿ ಉಳುಮೆ ಕೂಡ ತಾವು ಅತಿ ಮುಖ್ಯವಾದದ್ದು ಅಂತ ಹೇಳಿದ್ರಿ. ಮಾಗಿ ಉಳುಮೆಯನ್ನ ಯಾವಾಗ ಮಾಡಬೇಕು, ಅದರಿಂದ ಏನ್ ಲಾಭ ಆಗ್ತದೆ ಅಂತ ಹೇಳ್ತೀರಿ? ಸೊ ರೈತರು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಏನು ಅಂತಂದ್ರೆ, ಮಾಗಿ ಉಳುಮೆಗೆ ನಮ್ಮೆಲ್ಲ ತಾತ ಮುತ್ತಾತನು ಮೊದಲಿಂದಾನು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಬೇಸಿಗೆನಲ್ಲಿ ಹೊಲ ಹೊಡೆಯೋದ್ರಿಂದ ಸೊ ನಮ್ಮಲ್ಲಿ ಏನಾಗುತ್ತೆ, ಪಳವಳಿಕೆಗಳು ಉಳಿದಿರ್ತಕ್ಕಂಥದ್ದು ಕೊಯ್ಲಿ ಅಂತ ಕರಿತೀವಿ, ಅವುಗಳು ಭೂಮಿನಲ್ಲಿ ಸೇರ್ಕೊಳ್ತವೆ. ಹೌದು. ಅದು ಹೇಗೆ ಅಂತಂದ್ರೆ, ಇಳಿಜಾರಿಗೆ ಅಡ್ಡಲಾಗಿ ಮುಂಗಾರು ಬರ್ತಕ್ಕಂಥ ಮಳೆಯ ಪೂರ್ವದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ನಾವು ಒಂದು ನೇಗಿಲು ಅಥವಾ ದ್ವಿ ನೇಗಿಲನ್ನ ಎತ್ತಿನ ರಂಟೆ ಆಗಿರ್ಬೋದು ಅಥವಾ ಟ್ರ್ಯಾಕ್ಟರ್ ಚಾಲಿತ ರಂಟೆಯಿಂದ ನಾವು ಹೊಡೆದಾಗ ಏನಾಗುತ್ತೆ, ಸೊ ನಾವು ಇಳಿಜಾರಿಗೆ ಅಡ್ಡಲಾಗಿ ಹೊಡೆದಾಗ ಬಿದ್ದ ಮಳೆಯ ನೀರನ್ನ ಭೂಮಿನಲ್ಲಿ ಸಂಗ್ರಹಿಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ, ಅಂದ್ರೆ ತೇವಾಂಶವನ್ನ ಕಾಪಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಹಿಂದಿನ ಬೆಳೆಗಳಿಗೆ ಬಂದಿರತಕ್ಕಂಥ ಕೀಟಗಳ ಒಂದು ಮೊಟ್ಟೆ ಆಗಿರಲಿ ಅಥವಾ ಸಣ್ಣ ಮರಿಗಳಾಗಿರಲಿ ಅವುಗಳನ್ನ ಬಿಸಿಲಿಗೆ ನಾವು ಒಡ್ಡಿದಾಗ ಅವು ನಾಶ ಆಗ್ತಕ್ಕಂಥದ್ದನ್ನು ಕೂಡ ನಾವು ಕಂಡು ಬರ್ತದೆ. ಮೂರನೇದು, ಈ ಕಳೆಗಳ ಬೀಜಗಳನ್ನು ಕೂಡ ಬಿಸಿಲಿಗೆ ನಾವು ಒಡ್ಡಿದಾಗ, ಅಂದ್ರೆ ಸಿಂಗಲ್ ನೇಗಿಲು ಅಥವಾ ದ್ವಿದಳ ನೇಗಿಲನ್ನು ಹೊಡೆದಾಗ ಅದು ಬಿಸಿಲಿಗೆ ಒಡ್ಡಿದಾಗ ಆ ಬೀಜಗಳು ಕಳೆಗಳ ಬೀಜಗಳು ನಾಶವಾಗೋದನ್ನ ಕಂಡು ಬಂದಿದೆ. ಸೊ ಹಾಗಾಗಿ ರೈತರು ಈ ಮಾಗಿ ಉಳುಮೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ರೈತರು ಕಡ್ಡಾಯವಾಗಿ ಮಾಗಿ ಉಳುಮೆ ಅಂದ್ರೆ ಈ ಕಪ್ಪು ಭೂಮಿನಲ್ಲಿ ಆದ್ರೆ 3 ವರ್ಷದಲ್ಲಿ 1 ಸರಿ ನಾವು ಮಾಗಿ ಉಳುಮೆಯನ್ನ ಮಾಡಬೇಕಾಗತ್ತೆ. ಅಂದ್ರೆ ನೇಗಿಲು, ಆಳವಾದ ನೇಗಿಲುವನ್ನ ಹೊಡಿಬೇಕಾಗತ್ತೆ. ಈಗ ಕೆಂಪು ಭೂಮಿಯಾದಲ್ಲಿ ನಾವು ಪ್ರತಿ ವರ್ಷನೂ ಕೂಡ 1 ಸರಿ ಬೇಸಿಗೆಯಲ್ಲಿ ಈ ಒಂದು ಆಳವಾದ ನೇಗಿಲನ್ನ ಎತ್ತಿನ ರಂಟೆ ಅಥವಾ ಟ್ರ್ಯಾಕ್ಟರ್ ರಂಟೆಯಿಂದ ನಾವು ಹೊಡೆದಾಗ ಮಾತ್ರ ಇದು ಬಹಳಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಇದು ಕಳೆಗಳ ನಿರ್ವಹಣೆಗೆ ಕೂಡ ಸಹಕಾರಿಯಾಗಿದೆ. ಕಳೆಗಳ ನಿರ್ವಹಣೆಯಲ್ಲಿ ಮಾಗಿ ಉಳುಮೆಯು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೇನೆ ಈಗ ಹಿಂದಿನ ಬೆಳೆಗಳ ಪಳವಳಿಕೆಗಳು ಏನಿರ್ತವಲ್ಲಿ ಭೂಮಿಯಲ್ಲಿ ಸೇರೋದ್ರಿಂದ ಸಾವಯವ ಇಂಗಾಲ ಅಂದ್ರೆ ಸಾವಯವ ವಸ್ತು ಭೂಮಿಯಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಅದು ಕಳಿತಕ್ಕಂಥ ಪ್ರಮಾಣ ಜಾಸ್ತಿ, ಮಳೆ ಬಂದಾಗ ಕಳಿತಕ್ಕಂಥ ಪ್ರಮಾಣ ಜಾಸ್ತಿ ಆಗಿ ಸೊ ಭೂಮಿಯಿಂದ ಬೆಳೆಗಳಿಗೆ ಒಂದು ಲಭ್ಯವಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸಲಿಕ್ಕೆ ಸಹಾಯ ಆಗುತ್ತೆ. ಹೌದೌದು. ಜೊತೆಗೆ ರೈತ ಬಾಂಧವರು ಇನ್ನೊಂದು ವಿಚಾರವನ್ನ ಗಮನಿಸೋದಿಲ್ಲ, ಯಾಕಂತಂದ್ರೆ ಈಗ ತಾವು ಹೇಳಿದ್ರಿ ಈಗ ಸಸ್ಯದ ಅವಶೇಷಗಳು ಈಗ 2ನೇ ಹಂಗಾಮಿನಲ್ಲಿ ಕಟಾವಾದ ನಂತರ ಉಳಿದು ಬಿಟ್ಟಿರ್ತವೆ, ಅದನ್ನ ಬದುಗೆ ಬಂದು ಸುರಿದು ಬಿಟ್ಟಿರ್ತಾರೆ ಅಥವಾ ಬೆಂಕಿ ಕಡ್ಡಿ ಹೆಚ್ಚಿ ಇದನ್ನ ಸುಟ್ಟು ಬಿಡ್ತಾರೆ, ಇದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಈ ಬೇಸಿಗೆಯಲ್ಲಿ? ಇದು 2ನೇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ನಾವು ರೈತರಲ್ಲಿ ಗಮನಿಸ್ತಾ ಇದ್ದೇವೆ ಬಹಳಷ್ಟು. ನಾನು ಎಲ್ಲಾ ಕಡೆ ಹೋದಾಗ ರೈತರು ಹತ್ತಿಯನ್ನ ಬಿಡಿಸಿದ ಮೇಲೆ ಹತ್ತಿ ಕಟ್ಟಿಗೆಯನ್ನ ಅಂದ್ರೆ ಕ್ರಾಸ್ ಕುಂಟಿ ಹಾಕಿ ಹತ್ತಿ ಕಟ್ಟಿಗೆಯನ್ನ ಕ್ರಾಸ್ ಕುಂಟಿಯಿಂದ ಕಟ್ ಮಾಡ್ತಾರೆ, ಅದನ್ನ ಟಿಲ್ಲರ್ ನಿಂದ ಕುಪ್ಪೆ ಮಾಡ್ತಾರೆ, ಒಂದ್ 4-5 ದಿವಸ ಒಣಗ್ಲಿಕ್ಕೆ ಬಿಡ್ತಾರೆ, ಒಣಗಿದ ಮೇಲೆ ಕೊನೆಗೆ ಅದನ್ನ ಬೆಂಕಿ ಹೆಚ್ಚಿ ಸುಡ್ತಕ್ಕಂಥದ್ದನ್ನು ನೋಡಿದೇವೆ. ನಾವು ಹಾಕಿರ್ತಕ್ಕಂಥ ಬೆಳೆಗಳಿಗೆ ಹಾಕಿರ್ತಕ್ಕಂಥ ಪೋಷಕಾಂಶಗಳಲ್ಲಿ ಸುಮಾರು 30-40% ಈ ಪಳವಳಿಕೆಗಳಲ್ಲಿ ಬೆಳೆಯುವ ಪಳವಳಿಕೆಗಳಲ್ಲಿ ಉಳ್ಕೊಂಡಿರ್ತದೆ. ಹಾಗಾಗಿ ನಾವು ಸುಟ್ಟಾಗ ನಮ್ಮ ಪೋಷಕಾಂಶಗಳು ಕೂಡ ಪೋಲಾಗೋದನ್ನು ನಾವು ನೋಡಿದ್ದೇವೆ. ಅದರ ಜೊತೆ ಜೊತೆಗೇನೆ ಈ ಪಳವಳಿಕೆಗಳನ್ನ ಒಳ್ಳೇದಾಗಿ ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ ನಾವು ತಿಪ್ಪೆ ಗೊಬ್ಬರವನ್ನ ಮಾಡ್ಕೊಳ್ಬಹುದು, ಅಂದ್ರೆ ಕಾಂಪೋಸ್ಟ್ ಗೊಬ್ಬರ ಅಂತ ಸಿಗುತ್ತೆ. ಸೊ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ಕೊಳ್ಬಹುದು. ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ಈ ಕಸಗಳನ್ನ ಕಳಿಲಿಕ್ಕೆ ಕಾಂಪೋಸ್ಟ್ ಕಲ್ಚರ್ ಅನ್ನ ನಾವು ಕಂಡಿಡ್ತೀವಿ. ಆ ಕಾಂಪೋಸ್ಟ್ ಕಲ್ಚರ್ ಅನ್ನ 1 ಟನ್ ಕಸಕ್ಕೆ 2 ಕೆಜಿ ಅಂತೆ ಹೆಂಡೆನಲ್ಲಿ ಅಂದ್ರೆ ಸಗಣಿ ರಾಡಿನಲ್ಲಿ ಕಲಸಿ ಅದರಲ್ಲಿ ಹಾಕಿದಾಗ ಸುಮಾರು 60-70% ತೇವಾಂಶವನ್ನ ಕಾಪಾಡಿಕೊಂಡು ಬಿಟ್ವಿ ಅಂದ್ರೆ ನಾವು ಹತ್ತಿ ಕಟ್ಟಿಗೆ ಆಗಿರ್ಲಿ ಅಥವಾ ಯಾವುದೇ ಬೆಳೆಗಳ ಕಸ ಇರ್ಬೋದು ಅಥವಾ ಸೊಪ್ಪೆ ಇರ್ಬೋದು ಅವನ್ನ ಕಳಿಸ್ಲಿಕ್ಕೆ ಅನುಕೂಲ. ಇನ್ನೊಂದು ಏನ್ ಮಾಡ್ಕೊಳ್ಬಹುದು ಅಂತಂದ್ರೆ ಈ ಬದುವಿನಲ್ಲಿರ್ತಕ್ಕಂಥ ಕಸವನ್ನ ಒಂದ್ ಕಡೆ ಕುಪ್ಪಿ ಹಾಕಿ ಹೊಲದಲ್ಲಿ ಎಲ್ಲಿ ತಗ್ಗಿರುತ್ತೆ ಅಲ್ಲಿ ಗುಂಡಿ ತೋಡಿ ಆ ಕಸವನ್ನ ಅಲ್ಲಿ ಹಾಕಿ ನಾನು ಹೇಳ್ದಂಗೆ ಕಾಂಪೋಸ್ಟ್ ಕಲ್ಚರ್ ಹಾಕಿ ಸುಮಾರು 1 ಟ್ರ್ಯಾಕ್ಟರ್ದು ಟ್ಯಾಂಕರ್ ನಿಂದ ನೀರು ಹೊಡೆಸ್ಕೊಂಡು ವಾರಕ್ಕೊಂದ್ಸರಿ ನಾವು 50-60% ತೇವಾಂಶವನ್ನು ಕಾಪಾಡಿಕೊಂಡಾಗ ಕಾಂಪೋಸ್ಟ್ ಅನ್ನ ಮಾಡ್ಕೊಂಡು. ಎರಡನೇದು ಮನೆಯ ಅಕ್ಕಪಕ್ಕದಲ್ಲಿ ನಾವು ಬಹಳಷ್ಟು ನೀರನ್ನ ಬಳಸ್ತಿರ್ತೇವೆ, ಕೈ ಕಲ್ಮುಖ ತೊಳಿಲಿಕ್ಕೆ ಅಥವಾ ಬೇರೆ ಬೇರೆ ಇದಕ್ಕೆಲ್ಲ ಉದ್ದೇಶಕ್ಕಾಗಿ ನೀರನ್ನು ಬಳಸ್ತಿರ್ತೇವೆ, ಅಂತ ನೀರನ್ನು ಕೂಡ ಬಳಸ್ಕೊಂಡು ನಾವು ಈ ಎರೆಹುಳು ತೊಟ್ಟಿಯನ್ನು ಕೂಡ ಮಾಡ್ಕೊಳ್ಬಹುದು. ಎರೆಹುಳು ತೊಟ್ಟಿಯನ್ನ ಈಗಾಗಲೇ ಸರ್ಕಾರದವರು ಅದಕ್ಕೆ ಸವಲತ್ತನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಬಳಸ್ಕೊಳ್ಬಹುದು, ಅಂದ್ರೆ ಎರೆಹುಳು ತೊಟ್ಟಿಯನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಎರೆಹುಳು ತೊಟ್ಟಿ ಮಾಡ್ಕೊಳ್ಳಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥದ್ದು ಅಂದ್ರೆ ಇದು ಕಡಪಾಕಲ್ಲಿ ಇರ್ಬೋದು ಅಥವಾ ಸುಟ್ಟಿಟ್ಟಿಗೆ ಇರ್ಬೋದು ಅಥವಾ ಸಿಮೆಂಟ್ ಇಟ್ಟಿಗೆ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಒಂದು ಮೊಬೈಲ್ ವರ್ಮಿ ಬೆಡ್ ಅಂತ ಕರಿತೀವಿ, ಅದನ್ನಾದ್ರೂ ಕೂಡ ಮಾಡ್ಕೊಂಡು ಒಂದು ಲೇಯರ್ ನಲ್ಲಿ ಒಂದು ಪದರ್ನಲ್ಲಿ ಈ ದಪ್ಪ ಇರತಕ್ಕಂಥ ಕಸ ತುಂಬೋದು, ಅದ್ರ ಮೇಲೆ ಹೆಂಡಿ ರೆಡಿ ಹಾಕೋದು, ಮತ್ತೆ 2ನೇ ಪದರ್ನಲ್ಲಿ 1 ಅಡಿ ಕಸ ತುಂಬೋದು, ಮತ್ತೆ ಹೆಂಡಿ ರೆಡಿ ಹಾಕೋದು. ಹೀಗೆ ಹಂತ ಹಂತವಾಗಿ ಕಸ ತುಂಬಿ ಹೆಂಡಿ ರೆಡಿ ಹಾಕಿದಾಗ ಸುಮಾರು 1 ವಾರ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿದ್ರೆ 9 ಅಥವಾ 15 ದಿವಸಕ್ಕೆ ಒಂದು ತೊಟ್ಟಿಗೆ ಸುಮಾರು 10-15 ಅಡಿ ಉದ್ದ ಇರುತ್ತೆ. ಅಂತಹ ಒಂದು ತೊಟ್ಟಿಗೆ 2-3 ಕೆಜಿ ಹುಳವನ್ನ ಬಿಟ್ಟಾಗ ಸುಮಾರು 2.5 ತಿಂಗಳಲ್ಲಿ ಅಂದ್ರೆ 2 ದಿವಸಕ್ಕೆ 1 ಸರಿ ನಾವು ನೀರನ್ನು ಹಾಕೊಳ್ತಾ ಬಂದ್ವಿ ಅಂತಂದ್ರೆ 2.5 ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಎರೆಹುಳು ಗೊಬ್ಬರವನ್ನು ಕೂಡ ನಾವು ತಯಾರು ಮಾಡ್ಕೊಳ್ಬೋದು. ಅದು ಅಷ್ಟೇ ಅಲ್ಲದೆ ತಿಪ್ಪೆ ಗೊಬ್ಬರಕ್ಕೆ ತಿಪ್ಪೆಗೂ ಕೂಡ ನಾವು ಕಸ ಹಾಕೋದ್ರಿಂದ ನಾವೇನ್ ದನಕರಗಳನ್ನ ಕಟ್ಕೊಂಡಿರ್ತೀವಿ ಆ ಒಂದು ತೊಟ್ಟಿಯಿಂದ ಅಂದ್ರೆ ಶೆಡ್ನಿಂದ ಬರ್ತಕ್ಕಂಥದ್ದು ಕೊಟ್ಟಿಗೆಯಿಂದ ಬರ್ತಕ್ಕಂಥ ಕಸ ಮತ್ತು ಮೂತ್ರ ಮತ್ತು ಅದರ ವೇಸ್ಟ್ ಅನ್ನ ಅದರಲ್ಲಿ ಹಾಕೋದ್ರಿಂದ ನಾವು ಹಳ್ಳಿಗಳಲ್ಲಿ ನೋಡ್ತಿರ್ತೇವೆ ಬಹಳಷ್ಟು ತಿಪ್ಪೆ ಗೊಬ್ಬರವನ್ನು ಕೂಡ ಮಾಡ್ಕೊಳ್ತಾರೆ. ಅದನ್ನು ಕೂಡ ನಾವು ಈ ಒಂದು ಪಳವಳಿಕೆಯನ್ನ ಸಮರ್ಥ ರೀತಿಯಲ್ಲಿ ಬಳಸಿಕೊಳ್ಳಕ್ಕೆ ಇದೊಂದು ಸೂಕ್ತವಾಗಿರ್ತಕ್ಕಂಥ ಕಾಲ. ಅಂತಂದ್ರೆ ರೈತ ಬಾಂಧವರು ಈ ಕಸವನ್ನ ನಾವು ಅನಾವಶ್ಯಕ ಅಂತ ಹೇಳ್ಬಿಟ್ಟು ಅದನ್ನ ಸುಡದೆ ಅದನ್ನ ಬೂದಿ ಮಾಡದೆ ಇಲ್ಲಿ ಅದನ್ನ ರಸಮಯವನ್ನಾಗಿ ಅಥವಾ ಈ ರಸವತ್ತದ ಗೊಬ್ಬರವನ್ನಾಗಿ ತಯಾರು ಮಾಡ್ಕೊಂಡು ಹೋಗ್ಲಿಕ್ಕೆ ರೈತ ಬಾಂಧವರು ಗಮನವನ್ನ ಹರಿಸಬೇಕು. ಈಗ ಇನ್ನೊಂದು ಮುಖ್ಯವಾಗಿ ಈಗ ಬೇಸಿಗೆ ಜಾಸ್ತಿ ಆಗ್ತಾ ಇದೆ, ಜಾನುವಾರುಗಳು ಇರ್ತವೆ ನಮ್ಮ ಮನೆಯಲ್ಲಿ ಅಥವಾ ಎಮ್ಮೆಗಳಿರ್ತವೆ, ಕೋಳಿಗಳಿರ್ತವೆ, ಕುರಿಗಳಿರ್ತವೆ, ಇವುಗಳ ಒಂದು ನಿರ್ವಹಣೆಯನ್ನು ಕೂಡ ಸಾಕಷ್ಟು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಲಸಿಕೆ ಆಗಿರ್ಬಹುದು, ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದು ಆಸರೆಯನ್ನು ಕೊಡುವಂಥದ್ದು, ನೆರಳನ್ನ ಮಾಡುವಂಥದ್ದು, ಇವುಗಳ ಕಡೆ ರೈತ ಬಾಂಧವರು ಹೇಗೆ ಗಮನವನ್ನು ಕೊರಿಸಬೇಕು? ಜೊತೆಗೆ ಇಲ್ಲಿ ಮೇವನ್ನ ಕೊರತೆ ಉಂಟಾದಾಗ ಹೇಗೆ ಮಾಡ್ಬೇಕಂತ ಹೇಳ್ತಾರೆ? ಇದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂತಂದ್ರೆ ಬಹಳಷ್ಟು ಜನ ರೈತರು ಈ ಬೇಸಿಗೆನಲ್ಲಿ ಕುರಿಗಳನ್ನ ದನಕರಗಳನ್ನ ಸುಡು ಸುಡು ಬಿಸಿಲಿನಲ್ಲಿ ಬಿಟ್ಕೊಂಡು ಹೋಗ್ತಿರ್ತಾರೆ. ಅಂತದನ್ನು ಮಾಡೋದ್ರ ಬದಲು ಬೆಳಗ್ಗೆ ಅಥವಾ ಸಾಯಂಕಾಲ ಈ ದನಕರಗಳನ್ನ ಮೇಯಿಸ್ತಕ್ಕಂಥದ್ದು, ಎರಡದು ಕುರಿಗಳನ್ನ ಮೇಯಿಸ್ತಕ್ಕಂಥದ್ದು ಅಥವಾ ಆಡುಗಳನ್ನ ಮೇಯಿಸ್ತಕ್ಕಂಥದ್ದು ಅನ್ನೋದನ್ನ ಗಮನಕ್ಕೆ ಹೆಚ್ಚು ವಹಿಸ್ಬೇಕು. ಎರಡನೇದೇನಪ್ಪಾ ಅಂತಂದ್ರೆ, ಬೇಸಿಗೆನಲ್ಲಿ ಕುರಿಗಳಿಗೆ, ಮೇಕೆಗಳಿಗೆ ಮತ್ತು ದನಕರುಗಳಿಗೆ ಸ್ವಲ್ಪ ಕಾಲು ಬೇನೆ, ಬಾಯಿ ಬೇನೆ ಮತ್ತೆ ಅನೇಕ ಒಂದು ರೋಗಗಳು ಬರ್ತಿರ್ತವೆ. ಅಂಥವುಗಳನ್ನ ನಿವಾರಿಸ್ಲಿಕ್ಕೆ ನಮ್ಮ ವೈದ್ಯರಾಗಿರ್ತಕ್ಕಂಥ, ಅಂದ್ರೆ ಪ್ರಾಣಿಶಾಸ್ತ್ರದ ವೈದ್ಯರಾಗಿರ್ಬೋದು ಅಥವಾ ನಮ್ಮ ವೆಟರ್ನರಿ ಡಾಕ್ಟರ್ಸ್ ಆಗಿರ್ಬೋದು, ಅಂಥವ್ರನ್ನ ಸಂಪರ್ಕ ಹೊಂದಿ ಸೊ ಬರ್ತಕ್ಕಂಥ ರೋಗಗಳನ್ನ ನಿವಾರಿಸ್ಲಿಕ್ಕೆ, ಮುಂಬರುವ ರೋಗಗಳನ್ನ ನಿವಾರಿಸ್ಲಿಕ್ಕೆ ಲಸಿಕೆಗಳನ್ನ ಕೂಡ ತಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗಾಗಿ ಏನು ನಮ್ಮ ಕುರಿ ಲಾಸ್ ಆಗ್ತಕ್ಕಂಥದ್ದಾಗಲಿ ಅಥವಾ ಮೇಕೆ ಸಾಯ್ತಕ್ಕಂಥದ್ದಾಗಲಿ ದನಕರುಗಳಿಗೆ ತೊಂದರೆ ಆಗ್ತಕ್ಕಂಥದ್ದನ್ನ ಹೋಗಲಾಡಿಸಬೇಕು ಅಂತಂದ್ರೆ ದಯವಿಟ್ಟು ಇಂಥ ಬೇಸಿಗೆನಲ್ಲಿ ಈ ನುರಿತ ತಜ್ಞರಿಂದ ಅಥವಾ ನಮ್ಮ ವೆಟರ್ನರಿ ಹಾಸ್ಪಿಟಲ್ಗೆ ಹೋಗಿ ಅವರ ಸಲಹೆಯನ್ನು ಪಡ್ಕೊಂಡು ಲಸಿಕೆಗಳನ್ನು ಹಾಕ್ತಕ್ಕಂಥದ್ದು ಒಂದು. ಎರಡನೇದು ತಾವು ಕೇಳಿದ್ರಿ, ಬೇಸಿಗೆನಲ್ಲಿ ಮೇವನ್ನ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಬೇಸಿಗೆನಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಾರಂದ್ರೆ ಸೊಪ್ಪೆ ಮೆಕ್ಕೆಜೋಳ ಕೊಯ್ಕೊಂಡಾದ್ಮೇಲೆ ಸೊಪ್ಪೆಯನ್ನು ಸುಡ್ತಕ್ಕಂಥದ್ದು ಅಥವಾ ನವಣೆಯನ್ನ ಕೊಯ್ಕೊಂಡ್ಮೇಲೆ, ಸಜ್ಜೆಯನ್ನು ಕೊಯ್ಕೊಂಡ್ಮೇಲೆ ಅದನ್ನ ಸದ್ಬಳಕೆಯನ್ನ ಮಾಡದೇನೆ ಅದನ್ನ ಸುಡ್ತಕ್ಕಂಥದ್ದನ್ನು ನೋಡಿದ್ವಿ. ದಯವಿಟ್ಟು ಅಂಥದನ್ನ ಮಾಡೋದ್ರ ಬದಲು ನಾವು ಹುಲ್ಲುಗಳನ್ನ ಒಂದು ಉತ್ತಮವಾದ ಸ್ಥಳ ಅಂದ್ರೆ ಉತ್ತಮವಾಗಿ ಮೇವನ್ನಾಗಿ ನಾವು ಪರಿವರ್ತನೆ ಮಾಡ್ಕೊಳ್ಬಹುದು. ಅದನ್ನ ಒಂದು ಒಳ್ಳೆಯ ಸ್ಥಳದಲ್ಲಿ ಆ ಮೇವನ್ನ ಸಂಗ್ರಹಿಸಿಟ್ಕೊಂಡು ಇಂತಹ ಬೇಸಿಗೆನಲ್ಲಿ ಮೇವು ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ಆ ಮೇವುಗಳನ್ನ ದನಕರುಗಳಿಗೆ ಕೊಡ್ತಕ್ಕಂಥದ್ದು. ಎರಡನೇದು ಸ್ವಲ್ಪ ಬೆಲ್ಲದ ನೀರು ಅಥವಾ ಸ್ವಲ್ಪ ಉಪ್ಪಿನ ನೀರನ್ನ ಆ ಒಣ ಮೇವಿಗೆ ಚಿಮ್ಕಿಸಿ ದನಕರುಗಳಿಗೆ ಕೊಡೋದ್ರಿಂದ ದನಕರುಗಳು ಅದನ್ನ ಹೆಚ್ಚು ಇಷ್ಟಪಟ್ಟು ತಿಂತವೆ. ಸೊ ಮೇವಿನ ಕೊರತೆಯನ್ನು ಹೋಗಲಾಡಿಸಬಹುದು. ಎಲ್ಲೆಲ್ಲಿ ರೈತರಲ್ಲಿ ಈ ಕೊಳವೆ ಬಾವಿ ಅಥವಾ ಕೆರೆ ಅಥವಾ ಏತ ನೀರಾವರಿ ಸೌಲಭ್ಯ ಇರುತ್ತೆ ಅಂತ ಸಂದರ್ಭದಲ್ಲಿ ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರ್ತಕ್ಕಂಥ CIFS 31 ಅಂತಕ್ಕಂಥದ್ದಿದೆ ಮತ್ತು 29 ಅಂತಕ್ಕಂಥದ್ದಿದೆ, CSV 74 72 ಅಂತಕ್ಕಂಥದ್ದಿದೆ, ಸುಪರ್ನೆಪೇರ್ ಅಂತಕ್ಕಂಥದ್ದಿದೆ, ಕೋಫೋರ್ ಅಂತಕ್ಕಂಥದ್ದು. ಇಂತಹ ಮೇವಿನ ತಳಿಗಳನ್ನ ಬೆಳಕೊಂಡು ಸೊ ಅದನ್ನ ಸರಿಯಾದ ನಿರ್ವಹಣೆಯನ್ನು ಮಾಡಿಕೊಂಡು ಬೇಸಿಗೆನಲ್ಲಿ ಮೇವಿನ ಕೊರತೆಯನ್ನು ಹೋಗಲಾಡಿಸಲಿಕ್ಕೆ ಒಂದು ಉತ್ತಮವಾಗಿದೆ. ಈ ಕುರಿಗಳಿಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮೇವು ಅಂತಂದ್ರೆ ಕುದುರೆ ಮೆಂತೆ. ಸೊ ಗಿನಿಗ್ರಾಸ್, ಕುದುರೆ ಮೆಂತೆ ಇಂಥವುಗಳನ್ನು ಕೂಡ ನೀರಿನ ಸೌಲಭ್ಯ ಎಲ್ಲೆಲ್ಲಿರುತ್ತಾ ಅಂತದ್ರಲ್ಲಿ ನಾವು ಮೇವನ್ನ ಬೆಳೆಸ್ಕೊಂಡು ಈ ಮೇವಿನ ಒಂದು ಕೊರತೆಯನ್ನು ನೀಗಿಸಲಿಕ್ಕೆ ಒಂದು ಅನುಕೂಲವಾಗಿರ್ತದೆ ಸರ್. ಅಂದ್ರೆ ಇರುವ ಮೇವನ್ನ ಅಥವಾ ಸೊಪ್ಪೆಯನ್ನ ನಾವು ಏನು ರಸಮೇವನ್ನಾಗಿನೂ ಕೂಡ ಮಾಡ್ಕೋಬಹುದು, ರಸಮೇವನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಅದಕ್ಕಾಗಿನೇ ನಮ್ಮಲ್ಲಿ ನೃತ್ಯ ತಜ್ಞರಿದ್ದಾರೆ. ಸೊ ಡಾಕ್ಟರ್ ಶ್ರೀಧರ್ ಅಂತ ಇದ್ದಾರೆ, ಡಾಕ್ಟರ್ ರಮೇಶ್ ಅವರಂತ ಇದ್ದಾರೆ, ಡಾಕ್ಟರ್ ಪ್ರಹ್ಲಾದ್ ಅವರು ಅಂತ ಇದ್ರು, ಅವರಿಗೆ ವರ್ಗಾವಣೆ ಆಗಿದೆ. ಸೊ ಅಂತವರ ಒಂದು ಸಲಹೆ ಪಡ್ಕೊಂಡು ನಾವು ಸೈಲೇಜ್ ಅನ್ನು ಕೂಡ ನಾವು ಮಾಡ್ಕೊಂಡಾಗ ಸೊ ಬೇಸಿಗೆನಲ್ಲಿ ಮೇವಿನ ಕೊರತೆಯನ್ನು ಹೋಗಲಾಡಿಸಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಪದ್ಧತಿಯಾಗಿದೆ ಅಂತಂದ್ರೂ ತಪ್ಪಾಗಲಿಕ್ಕೆ. ಜೊತೆಗೆ ರೈತ ಬಾಂಧವರು ಈಗ ಮುಂದಿನ ಹಂಗಾಮಿಗೆ, ಈಗೇನು ಬೇಸಿಗೆ ಮುಗಿತು, ಮುಂದಿನ ಹಂಗಾಮಿಗೆ ಏನ್ ಹಾಕಬಹುದು ರೈತ ಬಾಂಧವರು, ಯಾವ ತಳಿಯನ್ನು ಆಯ್ಕೆ ಮಾಡಬೇಕು, ಅದರ ಬಗ್ಗೆ ಕೂಡ ರೈತ ಬಾಂಧವರು ವಿಚಾರ ಮಾಡಬಹುದು ಹೇಗೆ? ಸೊ ಇದನ್ನು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಒಂದ ತಕ್ಷಣನೇ ಬಹಳಷ್ಟು ಜನ ರೈತರು ನಾವು ಮುಂಬರುವ ಮುಂಗಾರಿಗೆ ಯಾವ ಬೆಳೆಯನ್ನ ಬೆಳೆಯಬೇಕು ಅನ್ನೋದನ್ನ ಮಾರುಕಟ್ಟೆಯ ದರದ ಮೇಲೆ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ದಯವಿಟ್ಟು ಆ ರೀತಿ ಆಯ್ಕೆಯನ್ನ ಮಾಡಿಕೊಳ್ಳುವುದರ ಬದಲು, ಸೊ ನಾವು ಎಲ್ಲರೂ ಈಗ ಈ ಬೆಳೆ ಪರಿವರ್ತನೆ ಅಂತ ಕರಿತೀವಿ. ಈ ವರ್ಷ ನಾವು ತೊಗರಿ ಬೆಳೆದಿದ್ವಿ ಅಂದ್ರೆ ಮುಂದಿನ ಸರಿ ಸಜ್ಜೆಯನ್ನು ಬೆಳೆತಕ್ಕಂಥದ್ದು ಅಥವಾ ನವಣೆಯನ್ನು ಬೆಳೆತಕ್ಕಂಥದ್ದು ಅಥವಾ ಸೂರ್ಯಪಾನವನ್ನು ಬರೋದು, ಬೆಳೆ ಪರಿವರ್ತನೆಗೆ ಒಂದು ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಎರಡನೇದು, ನಮಗೆ ಈಗ ಮಾರುಕಟ್ಟೆಯಲ್ಲಿ ಈಗ ಸದ್ಯಕ್ಕೆ ಒಳ್ಳೆ ಬೆಲೆ ಇರುತ್ತೆ, ಮುಂದಿನ ವರ್ಷ ಅದು ಬೆಳೆ ಸಿಗುತ್ತೇನಿಲ್ಲ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ವಿವಿಧ ಬೆಳೆ ಪದ್ಧತಿಗಳನ್ನು ಅಳವಡಿಸತಕ್ಕಂಥದ್ದನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆ ಜೊತೆಗೇನೆ ನಮ್ಮ ಒಂದು ರಾಯಚೂರು ವಿಭಾಗಕ್ಕೆ ಅತಿ ಸೂಕ್ತವಾಗಿರ್ತಕ್ಕಂಥ ಬೆಳೆ ತೊಗರಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಹತ್ತಿ ಇರ್ಬೋದು, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ಮತ್ತೆ ವಿವಿಧ ಸಿರಿಧಾನ್ಯಗಳನ್ನ ಬೆಳೀತಕ್ಕಂಥದ್ದು ಮತ್ತು ಶೇಂಗಾ ಇರ್ಬೋದು, ಇಂತಹ ಬೆಳೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಒಣ ಬೇಸಾಯದಲ್ಲಿ ಆಗಿರ್ಬೋದು ಅಥವಾ ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ಆಗ್ತಂತಂದ್ರೆ ಭತ್ತವನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಸೊ ಇಂತಹವುಗಳನ್ನು ನಾವು ಆಯ್ಕೆ ಮಾಡ್ಕೊಂಡಾಗ ನಮಗೆ ರೈತರಿಗೆ ಉತ್ತಮವಾಗಿರ್ತಕ್ಕಂಥ ಆದಾಯ ಬರಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಈಗ ರೈತ ಬಾಂಧವರು ಈ ರಸಗೊಬ್ಬರಗಳ ಪೂರೈಕೆಯಲ್ಲೂ ಕೂಡ ಬಹಳಷ್ಟು ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಇರುವಂತಹ ಒಂದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ತಿಪ್ಪೆ ಗೊಬ್ಬರವನ್ನ ಹೇಗೆ ಸದ್ಬಳಕೆ ಮಾಡ್ಕೋಬೇಕಂತ ಹೇಳ್ತೀರಿ? ಸೊ ಇದು ಒಂದು ಬೇಸಿಗೆನಲ್ಲಿ ನಾವು ಬಹಳಷ್ಟು ಜನ ರೈತರಲ್ಲಿ ನೋಡ್ತಿರ್ತೀವಿ, ನಮ್ಮ ಮನೇಲಿ ಟ್ರ್ಯಾಕ್ಟರ್ ಇದೆ ಅಂತೇಳಿ ನಮ್ಮ ಹಿತ್ತಲದಲ್ಲಿರ್ತಕ್ಕಂಥ ತಿಪ್ಪೆ ಗೊಬ್ಬರವನ್ನ ಅದು ಮಳೆ ಬರೋದಕ್ಕಿಂತ ಮೊದ್ಲೇನೆ ಹೋಗಿ ಹೊಲದಲ್ಲಿ ಕಡಿತಿರ್ತಾರೆ ಅಂತ ಹಾಕ್ತಿರ್ತಾರೆ. ದಯವಿಟ್ಟು ಆ ರೀತಿ ಮಾಡೋದ್ರ ಬದಲು ನಾವು ಬೆಳೆಯನ್ನ ಇನ್ನೊಂದು 15 ದಿವಸದಲ್ಲಿ ನಾವು ಬಿತ್ತೀವಿ ಅಂತಂದ್ರೆ 15 ದಿವಸದ ಮುಂಚೆನೆ ನಾವು ತಿಪ್ಪೆ ಗೊಬ್ಬರವನ್ನು ಚಕ್ಕಡಿಯಿಂದ ಆಗ್ಲಿ, ಬಹಳಷ್ಟು ಜನರು ರೈತರಲ್ಲಿ ಚಕ್ಕಡಿ ಕಾಣಿಸ್ತಾ ಇಲ್ಲ, ನಾವು ಟ್ರ್ಯಾಕ್ಟರ್ನೇ ನೋಡ್ತಾ ಇದೀವಿ. ಸೊ ಟ್ರ್ಯಾಕ್ಟರ್ನಿಂದ ಆಗಿರ್ಬೋದು ಅಥವಾ ತಮ್ಮಲ್ಲಿರ್ತಕ್ಕಂಥ ಯಾವ್ದಾದ್ರು ವಾಹನಗಳ ಮುಖಾಂತರ ನಾವು ನಮ್ಮಲ್ಲಿರ್ತಕ್ಕಂಥ ತಿಪ್ಪೆ ಗೊಬ್ಬರವನ್ನ ಬೆಳೆಯ ಬಿತ್ತನೆಗೆ ಒಂದು 15 ದಿವಸ ಮೊದ್ಲೇನೆ ನಾವು ಅದನ್ನ ತೆಗೆದುಕೊಂಡೋಗಿ ಹೊಲದಲ್ಲಿ, ಅಂದ್ರೆ ಈಗ ಬೇರೆ ಬೇರೆ ಬೆಳೆಗೆ ನಾವು ಬೇರೆ ಬೇರೆ ತಿಪ್ಪೆ ಗೊಬ್ಬರವನ್ನ ವಿವಿಧ ಪ್ರಮಾಣದಲ್ಲಿ ನಾವು ಶಿಫಾರಸನ್ನು ಮಾಡ್ತೀವಿ. ಉದಾಹರಣೆ ಹೇಳ್ಬೇಕಂದ್ರೆ ಹತ್ತಿಗೆ ನಮಗೆ 7.5 ಟನ್ ನಮಗೆ ಗೊಬ್ಬರ 2.5 ಎಕರೆಗೆ ಬೇಕಾಗುತ್ತೆ ಅಂತ ಹೇಳ್ತೀವಿ. ಮತ್ತು ಮೆಕ್ಕೆಜೋಳಕ್ಕೆ ಅನ್ಯಪ್ಪ ಅಂದ್ರೆ ನಮಗೆ 10 ಟನ್ ಒಂದು ತಿಪ್ಪೆ ಗೊಬ್ಬರ ಬೇಕಾಗುತ್ತೆ ಅಂತ ಹೇಳ್ತೀವಿ. ಹಾಗೆ ನವಣೆಗಾದ್ರೆ 4-5 ಟನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ತಿಪ್ಪೆ ಗೊಬ್ಬರವನ್ನ ಆಯಾ ಬೆಳೆಗಳಿಗೆ ಶಿಫಾರಸು ಮಾಡಿರ್ತಕ್ಕಂಥ ತಿಪ್ಪೆ ಗೊಬ್ಬರವನ್ನ ಬಿತ್ತುವ ಮೊದಲು 15 ದಿವಸದ ಮೊದ್ಲೇನೆ ನಾವು ಹೊಲದಲ್ಲಿ ಕಡಿಮೆ ಬೆಳಿಬೇಕಾಗತ್ತೆ. ಅದನ್ನ ಈ ಹೊಲ ರಂಟೆ ಹೊಡೆಯೋದಕ್ಕಿಂತ ಮೊದಲು ಅಥವಾ ಟಿಲ್ಲರ್ ಹೊಡೆಯೋದಕ್ಕಿಂತ ಮೊದಲು ಹೊಲದಲ್ಲಿ ಅದನ್ನ ಎರಚಿ ಆಮೇಲೆ ಟಿಲ್ಲರ್ ಹೊಡೆದು ಕೊನೆಗೆ ಹರಗಿ ನಾವು ಭೂಮಿಯನ್ನ ಸ್ವಚ್ಛ ಮಾಡಿ ಬಿತ್ತಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ತಿಪ್ಪೆ ಗೊಬ್ಬರವನ್ನ ಒಂದು ಸೂಕ್ತ ಕಾಲದಲ್ಲಿ ಹಾಕ್ತಕ್ಕಂಥದ್ದು ಕೂಡ ಪ್ರಮುಖವಾದ ನಿರ್ವಹಣೆ ಆಗಿದೆ. ಎರಡನೇದು ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನರು ನಮ್ಮಲ್ಲಿ ಎರೆಹುಳ ಗೊಬ್ಬರ ಬೇಕು ಅಂತ ಬರ್ತಿರ್ತಾರೆ. ಸುಮಾರು 8 ರೂಪಾಯಿ ಕೆಜಿ ಹಂಗೆ ತೆಗೆದುಕೊಂಡು ಹೋಗೋದ್ರ ಬದಲು ತಮ್ಮಲ್ಲೇ ನಾನು ಆಗ್ಲೇ ಹೇಳ್ದಂಗೆ ತಮ್ಮಲ್ಲಿರ್ತಕ್ಕಂಥ ಬೆಳೆಗಳ ಪಳವಳಿಕೆಗಳನ್ನ ಅಥವಾ ಕಸವನ್ನ ಬಳಸ್ಕೊಂಡು ಎರೆಹುಳ ಗೊಬ್ಬರ ಮಾಡಿಕೊಂಡ್ರೆ ಅಂದ್ರೆ ತಮ್ಮ ವ್ಯವಸಾಯದಲ್ಲಿ ಆಗ್ತಕ್ಕಂಥ ಹೆಚ್ಚಿನ ಖರ್ಚನ್ನ ಕಮ್ಮಿ ಮಾಡುವುದರ ಜೊತೆಗೆ ಹೆಚ್ಚಿನ ಲಾಭವನ್ನು ಕೂಡ ನಾವು ಪಡ್ಕೊಳ್ಬಹುದು. ಏನ್ ಹೇಳ್ತೀರಿ ಸರ್, ಕೊನೆಯದಾಗಿ ರೈತ ಬಾಂಧವರಿಗೆ ಈ ಬೇಸಿಗೆಯಲ್ಲಿ ಒಂದು ಅನಾವಶ್ಯಕವಾದಂತಹ ಒಂದು ಕಾಲಹರಣವನ್ನು ಮಾಡದೆ ಮುಂದಿನ ಒಂದು ಹಂಗಾಮಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋ ಜೊತೆಗೆ ನಮ್ಮ ರೈತ ಬಾಂಧವರಿಗೆ ಕಿವಿ ಮಾತು. ಸೊ ಅದು ಆದಷ್ಟು ರೈತರು ಬೇಸಿಗೆನಲ್ಲಿ ಹಾಗೇನೆ ಕೂರೋದ್ರ ಬದಲು ಈ ಸಮಗ್ರ ಕೃಷಿ ಪದ್ಧತಿ ಅಂತೇಳಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಉತ್ತಮವಾದ ಒಂದು ಮಾದರಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಸೊ ವಿವಿಧ ಕೃಷಿ ಚಟುವಟಿಕೆಗಳನ್ನು ಬೇಸಿಗೆಯಲ್ಲಿ ಕೈಗೊಳ್ಳುವುದರ ಜೊತೆಗೆ ಉಪ ಕಸುಬುಗಳನ್ನು ಅಂದ್ರೆ ಬೆಂಗಳೂರಿಗೋ ಅಥವಾ ಮಹಾರಾಷ್ಟ್ರ ಅಥವಾ ಗೋವಾಕ್ಕೆ ವಲಸೆ ಹೋಗೋದ್ರ ಬದಲು ಸೊ ತಮ್ಮ ತಮ್ಮ ಒಂದು ಊರಿನಲ್ಲಿನೇ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇಂತಹ ಉಪ ಕಸುಬುಗಳನ್ನು ಮಾಡಿಕೊಂಡಾಗ ಬೇಸಿಗೆನಲ್ಲಿ ಯಾವುದೇ ಬೆಳೆ ಇದ್ದು ಅಂದ್ರೂ ಕೂಡ ನಿರಂತರವಾಗಿ ಆದಾಯವನ್ನು ಪಡೆಯಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ಮನೆಯ ಪಕ್ಕದಲ್ಲಿ ಖಾಲಿ ಜಾಗ ಇತ್ತಂದ್ರೆ ಈಗ ಬಸಮ್ಮ ಅಂತೇಳಿ ಸಂತೆಕಲ್ಲೂರಿನಲ್ಲಿ ಇದ್ದಾರೆ, ಆಯಮ್ಮ ಕನಕಾಂಬರಿಯನ್ನು ಬೆಳೆಸ್ಕೊಂಡು ವರ್ಷಕ್ಕೆ 70,000 ರೂಪಾಯಿ ಲಾಭವನ್ನು ಪಡಿತಾ ಇದ್ದಾರೆ. ಸೊ ಈಗ ಲಿಂಗಸೂರಿನಲ್ಲಿ ಒಬ್ರು ಈರಣ್ಣ ಅಂತೇಳಿ ಅವರು ಕೂಡ ಸೋಮಶೇಖರ್ ಅಂತ ಇದ್ದಾರೆ. ಹೀಗೆ ಅನೇಕ ಒಂದು ಮಾದರಿಯ ರೈತರನ್ನ ನೋಡ್ಕೊಂಡಾಗ ನಾವು ವಲಸೆ ಹೋಗೋದ್ರ ಬದಲು ನಾವು ಆದಾಯವನ್ನು ಕೂಡ ಇದ್ದಲ್ಲೇ ಪಡ್ಕೊಳ್ಬಹುದು. ಎರಡನೇದು ಒಂದು ಉತ್ತಮವಾದ ಬೇಸಿಗೆನಲ್ಲಿ ನಾನು ಹೇಳಿದ ಹಾಗೆ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡಲ್ಲಿ ಮಾತ್ರ ಅವರು ಖರ್ಚನ್ನ ಕಮ್ಮಿ ಮಾಡೋದ್ರ ಜೊತೆಗೆ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಸರ್. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ರೈತ ಬಾಂಧವರು ಈ ಬೇಸಿಗೆಯಲ್ಲಿ ಏನು ಕೆಲಸ ಇಲ್ಲಪ್ಪ ಅಂತ ಹೇಳಿ ನಾವು ವಿಚಾರ ಮಾಡೋದು ಬೇಡ. ಸಾಕಷ್ಟು ಕೆಲಸಗಳು ಬೇಸಿಗೆಯಲ್ಲಿಂದನೆ ಆರಂಭ ಆಗುತ್ತೆ. ರೈತ ಬಾಂಧವರು ತಾಯಿ ಹೇಳಿದ ಹಾಗೆ ಮಣ್ಣಿನ ಪರೀಕ್ಷೆ ಜೊತೆಗೆ ಮಾಗಿ ಉಳುಮೆ ಆಗಿರ್ಬೋದು, ಬದುಗಳ ಸ್ವಚ್ಛತೆ ಮತ್ತೆ ಈ ಒಂದು ಕಸಗಳ ನಿರ್ವಹಣೆ ಆಗಿರ್ಬೋದು ಅಥವಾ ಈ ಒಂದು ಮುಂದಿನ ಹಂಗಾಮಿಗೆ ಯಾವ ಬೆಳೆಯನ್ನು ಹಾಕೋಬೇಕು, ಜೊತೆಗೆ ಈ ತಳಿಗಳ ಆಯ್ಕೆ, ಈ ಒಂದು ಲಸಿಕೆಗಳ ಆರೋಗ್ಯ ಕಾಳಜಿ ಜಾನುವಾರುಗಳಿಗೆ ಮತ್ತೆ ಮೇವಿನ ಸಮರ್ಥ ಬಳಕೆಯನ್ನ ಹೇಗೆ ಮಾಡ್ಕೋಬಹುದು, ಮುಖ್ಯವಾಗಿ ತಾವು ಹೇಳಿದ ಹಾಗೆ ಈ ಸಮಗ್ರ ಬೇಸಾಯದ ಕಡೆ ರೈತ ಬಾಂಧವರು ಈ ಒಲವನ್ನ ಕೊಟ್ರೆ ನಿನ್ನ ದಿನನಿತ್ಯ ಆ ಒಂದು ಆದಾಯವನ್ನ ಪಡ್ಕೋಬಹುದು. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಈ ಸಮಗ್ರವಾದಂತ ಒಂದು ಕೃಷಿಯನ್ನು ಮಾಡೋದ್ರಿಂದ ವರ್ಷದ 12 ತಿಂಗಳು ಕೂಡ ಕೆಲಸ ಸಿಗ್ತದೆ. ಈ ಬೇಸಿಗೆ ಸದ್ಬಳಕೆಯಾಗಲಿ, ಮುಂಬರುವ ಹಂಗಾಮಿಗೆ ಎಲ್ಲಾ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ರೈತ ಬಾಂಧವರಿಗೆ ಆದಾಯ ಹೆಚ್ಚಾಗ್ತದೆ, ಜೊತೆಗೆ ಅವರಿಗೆ ಒಂದು ಮುಂಬರುವ ಹಂಗಾಮು ಸರಳವಾಗಿ ನಡೀತದೆ. ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಾ ರೈತ ಬಾಂಧವರಿಗೂ ಮತ್ತು ತಮಗೂ ಧನ್ಯವಾದಗಳು ಸರ್. ಇದುವರೆಗೆ ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಡಾ ಬಸವಣ್ಣಪ್ಪ ಎಂಎ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಯಾಳ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 2 ದಿನ ನಂತರ ಅಲ್ಲಲ್ಲಿ ಗುಡುಗು ಸಹಿತ ಸಿಡಿಲಿನಿಂದ ಕೂಡಿದ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 26 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 61-63% ಮತ್ತು ಕನಿಷ್ಠ ಆರ್ದ್ರತೆ 30-33% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆ ಪ್ರಕಾರ ಗರಿಷ್ಠ ಮಟ್ಟದಲ್ಲಿ ಉಷ್ಣಾಂಶದಲ್ಲಿ ಏರಿಕೆ ಆಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕಗಳು, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಬಹುದು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಸೂಕ್ತವಾದಂತಹ ಸಮಯ ಇದಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ ಒಂದು ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆ ಆಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಬಿಸಿಲು ಹೆಚ್ಚಾಗಿರೋದ್ರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತಿವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ ಒಂದು ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಕಲ್ಲಂಗಡಿ ಅಥವಾ ಕರುಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕಿನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕೊರೋನಾನ್ ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಅದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕಾಗ್ತದೆ. ಇನ್ನು ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡ್ನ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರೋದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದನ್ನು ಕಡಿಮೆ ಮಾಡ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ದೊರಕಿಸಿಕೊಡುವಂತೆ ಇಡಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳನ್ನು ಇರಿಸಬೇಕಾಗ್ತದೆ. ಬಿಸಿಲಿನ ಬೇಗೆಯಲ್ಲಿ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬೆಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳಿದ್ರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಈಗ ಕೇಳಿ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ. ಸಜ್ಜೆ 2,150 ರೂಪಾಯಿಂದ 2,250 ರೂಪಾಯಿ, ಜೋಳ ಇತರೆ 2,500 ರೂಪಾಯಿ, ಮೆಕ್ಕೆಜೋಳ 2,500 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ 2,250 ರೂಪಾಯಿ, ಅಕ್ಕಿ ಇತರೆ 2,800 ರೂಪಾಯಿಗಳು, ಸಜ್ಜೆ 2,259 ರೂಪಾಯಿ, ಕಡಲೆಕಾಳು ಜವಾರಿ ಸ್ಥಳೀಯ 5,456 ರೂಪಾಯಿಯಿಂದ 5,926 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 8,260 ರೂಪಾಯಿ, ಅಲ್ಸಂದೆ 5,669 ರೂಪಾಯಿಯಿಂದ 6,609 ರೂಪಾಯಿಗಳು, ಕಡಲೆಕಾಳು 5,500 ರೂಪಾಯಿಯಿಂದ 5,800 ರೂಪಾಯಿ, ಮೆಕ್ಕೆಜೋಳ ಹೈಬ್ರಿಡ್ 2,200 ರೂಪಾಯಿ, ತೊಗರಿ 6,400 ರೂಪಾಯಿಯಿಂದ 7,450 ರೂಪಾಯಿ. ಮಾರುಕಟ್ಟೆ ಮಾನ್ವಿ ಹಾಗೂ ರಾಯಚೂರು ಲಿಂಗಸ್ಕುರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿ ಹೈದರ್ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಆರು ದೀಳ ಕನ್ನಾರಣ ತಿರಗಿದರ ದೇವರಿಲ್ಲೇನ ಗುಡಿಯಾಗೋ ದೇವರಿಲ್ಲೇನ ಗುಡಿಯಾಗ ಕರೆ ಹನುಮ ಸಾವರ ಮಗ್ಯಾಗ ಅಡಿಗಾನ ತುದಿಗಟ್ಟಿ ನಾಳೆ ಕೈ ಸನ್ನೆ ಮಾಡಿದರ ನಿನ್ನಾಡೆ ನನಗೆ ಹಸವಿಲ್ಲ ಕರದು ಕರ ಚೀಕಾಯ ಮುರದ ಗಂಗಳ ಕಾಗಿ ತುದಿಗಟ್ಟಿ ನಾಳೆ ಕೈ ಸನ್ನೆ ತುದಿಗಟ್ಟಿ ನಾಳೆ ಕೈ ಸನ್ನೆ ಮಾಡಿದರ ನಿನ್ನಾಡೆ ನನಗೆ ಹಸವಿಲ್ಲ ಕರ ಚೀಕಾಯ ಮುರದ ಗಂಗಳ ಕಾಗಿ ತುದಿಗಟ್ಟಿ ನಾಳೆ ಕಯ ಸೊನ್ನೆ ತುದಿಗಟ್ಟಿ ನಾಳೆ ಕಯ ಸೊನ್ನೆ ಮಾಡಿದರ ನಿನ್ನಾಡೋ ಎನಗೆ ಸವೆಲ್ಲ ಆದಿಯ ಒಲನಾಡ ಗೋಧಿಯ ತನಿ ನೋಡ ಓರಿ ನೆಸಿನಿ ಬುಧ ನೋಡ ಆದಿಯ ಒಲನಾಡ ಗೋಧಿಯ ತನಿ ನೋಡ ಓರಿ ನೆಸಿನಿ ಬುಧ ನೋಡ ದಸರಾದ ಕಲ್ಲ ಇಳ ಕಲ್ಲ ಮುಂದೆರವ ಮುದ್ದೇನ ಕಲ್ಲ ಮುದಗಲ್ಲ ಕುಂಟಿ ದಿಂಡಿ ಚೀಕಾಯ ಮುರದ ಗಂಗಳ ಕಾಕಿ ತುದಿಗಟ್ಟಿ ಮ್ಯಾಲೆ ಕಯಸನ್ನೆ ತುದಿಗಟ್ಟಿ ಮ್ಯಾಲೆ ಕಯಸನ್ನೆ ತುದಿಗಟ್ಟಿ ಮ್ಯಾಲೆ ಕಯಸನ್ನೆ ಮಾಡಿದರ ನಿನ್ನಾಡ ಎನಗೆ ಸವೆಲ್ಲ ಆದಿಯ ಒಲನಾ